ಪರಮೇಶ್ವರ್. ರಾಜ್ಯದ ವಿವಿಧೆಡೆ ಹರ್ಘರ್ ತಿರಂಗ ಸಂಭ್ರಮದ ಅಭಿಯಾನಕ್ಕೆ ಚಾಲನೆ. ಹಾಗೂ ಕೇಂದ್ರ ಸರ್ಕಾರದ ಬುಡಕಟ್ಟು ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯ 31 ಗ್ರಾಮಗಳು ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸಾಕು ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅದು ಮಾನವೀಯತೆಯ ಒಂದು ಮುಖ. ಆದರೆ ಅದು ತಂದೊಡ್ಡಬಹುದಾದ ಆರೋಗ್ಯ ಸಮಸ್ಯೆಗಳ ಬಗೆಗೂ ಗಮನವಿರಲಿ. ಸೋಫಾ, ಹಾಸಿಗೆ, ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳುವ, ಜೊತೆಗೆ ಮಡಿಲಲ್ಲಿ ನಾವು ಮಲಗಿಸಿಕೊಂಡು ಮುದ್ದಾಡುವ ಬೆಕ್ಕು, ನಾಯಿ, ಪಾರಿವಾಳದಂಥ ಪ್ರಾಣಿ ಪಕ್ಷಿಗಳ ಮೇಮೇಲಿನ ಧೂಳು, ಕಶ್ಮಲ ಮತ್ತು ಸೂಕ್ಷ್ಮ ಕಣಗಳು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದೀತು. ಜೋಕೆ ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಜಾನುವಾರುಗಳ ಸಂರಕ್ಷಣೆ ಕುರಿತಂತೆ ಕೆಪಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಇರುತ್ತದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ತುರುವೇಕೆರೆ ತಾಲೂಕು ನೀರು ಗುಂಟ್ಯಾಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ಮೊದಲಿಗೆ ಒಂದು ಪ್ರಕಟಣೆ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಜಾನುವಾರುಗಳ ಸಂರಕ್ಷಣೆ, ಈ ಕುರಿತಂತೆ ಡಾಕ್ಟರ್ ಕೆಪಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಈ ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಕೇಳುಗರೆ ಮತ್ತು ರೈತ ಬಾಂಧವರೇ. ಕೇಳುಗರೆ, ಇವತ್ತು ನಾವು ಕರ್ನಾಟಕದಲ್ಲಿ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಪಶು ಸಂಗೋಪನೆಯನ್ನು ಅಭಿವೃದ್ಧಿಪಡಿಸಲು ಯಾವ್ಯಾವ ಮಾರ್ಗೋಪಾಯಗಳು ಇದ್ದಾವೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಬೆಂಗಳೂರಿನಲ್ಲಿರುವ ಪಶುಪಾಲನಾ ಆಯುಕ್ತಾಲಯದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕುಕ್ಕುಟ ಮತ್ತು ಜಾನುವಾರು ಆಹಾರ ಗುಣ ನಿಯಂತ್ರಣ ಕಚೇರಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಕೆಪಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ

ಹೇಳಿ ಬಾರೋ ಪೋಗಿ ಹೇಳಿ ಬಾರಣ್ಣ, ಹೇಳಿ ಬಾರೋ ಪೋಗಿ ಹೇಳಿ ಬಾರಣ್ಣ. ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು, ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು. ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಅಣ್ಣ, ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ. ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ, ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ, ಕಲ್ಲ ಶಿವನ ಶಿವನ ಕಲ್ಲ ಬಲ್ಲೊಡಿದು ನೀವು ಪೇಳಿರೆಂದು, ಶಿವನ ಶಿವನ ಕಲ್ಲ ಬಲ್ಲೊಡೆ ನೀವು ಕೇಳಿರೆಂದು. ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ, ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ. ಹಿಂದೆ ಪುಟ್ಟನ ಹಿರಿಯರಲ್ಲ ಮುಂದೆ ಪುಟ್ಟುವ ಕಿರಿಯರಲ್ಲ, ಹಿಂದೆ ಪುಟ್ಟುವ ಹಿರಿಯರಿಲ್ಲ ಮುಂದೆ ಪುಟ್ಟುವ ಕಿರಿಯರಿಲ್ಲ. ಸಂದಿ ಗೊಂದಿಯ ಸಂಘವಿಲ್ಲದಿರೋ ಒಂದಿದರೆ ಬಹು ಚಂದವೆಂದು, ಎಲ್ಲರೆ ವಂದನೆಗಳೇ ನ್ಯಾತಕೆಂದು. ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ, ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ. ಎಲ್ಲರಳು ತಾ ಸೇರಬೇಕವರೆಲ್ಲರಳು ಓಡಾಡಬೇಕು, ಎಲ್ಲರಳು ತಾ ಸೇರಬೇಕು ಎಲ್ಲರಳು ಓಡಾಡಬೇಕು. ಅಲ್ಲಿ ಇಲ್ಲದಿರ್ದಡೆ ಸುಳ್ಳು ಎಂದು, ಇಲ್ಲದಿದ್ದಡೆ ಸುಳ್ಳು ಎಂದು, ಹೇಳಿ ಬಾ ನಾನು ನೀನಲ್ಲೇ ಜಸಗುವ ಧ್ಯಾನ ಮೌನಗಳಾತಕೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದು ನಾಳೆ ಎಂದು ಕಳೆದರೆ ಮುಂದೆಯ ಮಕಾದಿರುವನೆಂದು ಎಂದು ನಾಳೆ ಎಂದು ಕಳೆದರೆ ಮುಂದೆಯ ಮಕಾದಿರುವನೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬದುಕಿಯ ತನವ ಮುಪ್ಪಿನ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬೆಳಗ್ಗೆ ತನವ ಮುಪ್ಪಿನ ಚೀಲವಾಗುತ್ತ ಕೆಳಲು ನೀವ ಕಾಲ ಶ್ವಾಸದಿ ಬೀಳುವರೆಂದು ಚೀಲವಾಗುತ್ತ ಚೀಲೀವ ಕಾಲ ಶ್ವಾಸದಿ ಬೀಳುವರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ದರೆಯ ಸುಖವಿನ್ನೇತ ಕೆಂಬಿರಿ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ದರೆಯ ಸುಖವಿನ್ನೇತ ಕೆಂಬಿರಿ ಮರೆತು ಮರಣವ ಮರಳಿ ಭೋಗದಿ ಬೆರೆದು ದುಃಖಿಗಳಾಯಿರೆಂದು ಮರೆತು ಮರಣವ ಮರಳಿ ಭೋಗದಿ ಬೆರೆದು ದುಃಖಿಗಳಾದಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಮುಂದೆ ಬರುವುದು ಮುಪ್ಪು ಅಲ್ಲವೆಂಬುದಿಲ್ಲವೆಂಬಾವದನೆ ಮುಂದೆ ಬರುವುದು ಮುಪ್ಪು ಅಲ್ಲ ನಂದವೆಂಬುವುದೆಲ್ಲವದರೆ ಮಂದ ಬುದ್ಧಿಯ ಬಿಟ್ಟು ನಿಂದ ಬಂದ ಪದವಿಯ ಸೇರಿರೆಂದು ಮಂದ ಬುದ್ಧಿಯ ಬಿಟ್ಟು ನಿತ್ಯ ನಂದ ಪದದಲ್ಲಿ ಸೇರಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಬಂಕೋತನ ನಿನಗೇಕೆ ಬಿಡುವ ತಂಕವಿಲ್ಲದೆ ನಮ್ಮ ಸದ್ಗುರು ಬಿಡುವ ತಂಕವಿಲ್ಲದೆ ನಮ್ಮ ಸದ್ಗುರು ಶಂಕರಾರ್ಯನ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಹೇಳಿ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಪಾಲಿಸಯ್ಯ ಪಾರ್ವತೀಶ್ವರ ನೀನೆನ್ನ ನೊಲಿದು ಪಾಲಿಸಯ್ಯ ಪಾರ್ವತೀಶ್ವರ